ಎದುರಿಸ್ತಕ್ಕಂತಹ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಉಣ್ಣೆ. ಉಣ್ಣೆಯ ಸಮಸ್ಯೆ ತುಂಬಾ ಕಾಡುತ್ತೆ. ಈ ಉಣ್ಣೆ ಬಂತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳನ್ನ ರೋಗವನ್ನ ತರತಕ್ಕಂತಹ ಸಾಧ್ಯತೆ ಇರುತ್ತೆ. ಅದು ಬಂದಂತಹ ಸಂದರ್ಭದಲ್ಲಿ ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಅನುಭವಿಸಬೇಕಾಗುತ್ತೆ. ಹಾಗೂ ಜಾನುವಾರುಗಳಲ್ಲಿಯೂ ಕೂಡ ಅದರ ಒಂದು ಉತ್ಪಾದಕತೆ ಏನಿದೆಯೋ ಅದು ಕಡಿಮೆ ಆಗ್ತಕ್ಕಂಥದ್ದು, ಅದರ ಜೀವಕ್ಕೆ ಆಪತ್ತಾಗ್ತಕ್ಕಂಥದ್ದು, ಅದರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು, ಹೀಗೆ ಅನೇಕ ಸಮಸ್ಯೆಗಳನ್ನ ಉಣ್ಣೆ ತಂದೊಡುತ್ತೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ನಮ್ಮ ಕೃಷಿಕರು ಎದುರಿಸ್ತಾ ಇರತಕ್ಕಂತಹ ಈ ಉಣ್ಣೆಯ ಸಮಸ್ಯೆಗೆ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ರೆ ಅದು ಕಡಿಮೆ ಆಗುತ್ತೆ, ಉಣ್ಣೆಯನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ಕಾಯಿಲೆಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪಶುಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಪಿ ಸತೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಮತ್ತೋರ್ವ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಅಶ್ವಿನಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅಶ್ವಿನಿ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಜಾನುವಾರುಗಳಲ್ಲಿ ಉಣ್ಣೆಗಳಿಂದ ಸಾಕಷ್ಟು ಕಾಯಿಲೆಗಳು ಹರಡುತ್ತೆ ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ಈ ಜಾನುವಾರುಗಳಲ್ಲಿ ಉಣ್ಣೆಗಳಿಂದ ಹರಡತಕ್ಕಂಥ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನು ಮಹತ್ವ ಇದೆ? ರೈತ ಬಾಂಧವರಿಗೆ ನಮಸ್ಕಾರ. ನಿಮಗೆ ಗೊತ್ತಿರಬಹುದು, ಜಾನುವಾರು ಸಾಕಾಣಿಕೆ ಅಥವಾ ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೊಲ ಸಾಕಾಣಿಕೆ ಇರ್ಬೋದು, ಅಥವಾ ನೀವು ಹಂದಿ ಸಾಕಾಣಿಕೆ ಮಾಡ್ತಾ ಇರ್ಬೋದು, ಈ ಎಲ್ಲ ಸಾಕಾಣಿಕೆ ನಾವು ಚೆನ್ನಾಗಿ ಮಾಡ್ತಾ ಇರ್ತೀವಿ. ಆದರೆ ಈ ಆರೋಗ್ಯ ರಕ್ಷಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಜಾನುವಾರು ಸಾಕಾಣಿಕೆಯಲ್ಲಿ. ಈ ಆರೋಗ್ಯ ರಕ್ಷಣೆಯಲ್ಲಿ ನಾವು ಎಲ್ಲಿ ಎಡುತ್ತಾ ಇದೀವಪ್ಪ ಅಂತಂದ್ರೆ, ಈ ಹೊರ ಜೀವಿಗಳ ಒಂದು ಉಪಟಳ ಏನ್ ಜಾಸ್ತಿ ಇರುತ್ತೆ, ಈಗ ಹೇನುಗಳಿರ್ಬೋದು, ಉಣ್ಣೆಗಳಿರ್ಬೋದು, ಈ ತರತಕ್ಕಂತಹ ಜೀವಿಗಳ ಉಪಟಳ ಜಾಸ್ತಿಯಾಗಿ ಜಾನುವಾರುಗಳನ್ನ ಕಾಡ್ತಾ ಇರ್ತದೆ. ಇದರಿಂದ ಕೇವಲ ಇವು ಮೈಯನ್ನ ಕಚ್ಚಿಬಿಟ್ಟು ಸುಮ್ಮನೆ ಹಾಗೆ ಬಿಡೋದಿಲ್ಲ, ದೇಹದಲ್ಲಿ ರಕ್ತವನ್ನ ಹೀರ್ತದೆ, ಅದಲ್ಲದೆ ಅತಿ ಮುಖ್ಯವಾಗಿ ಕೆಲವೊಂದು ರೋಗಗಳನ್ನ ಹರಡ್ತಾ ಇರ್ತದೆ. ಅತಿಯಾಗಿ ಇತ್ತೀಚೆಗೆ ಕಂಡು ಬರ್ತಾ ಇದೆ, ಅತಿ ಮುಖ್ಯವಾಗಿರ್ತಕ್ಕಂತ ಒಂದು ಅಂಶ ಇದು. ಇದಲ್ಲದೆ ಈ ರೋಗಗಳು ಒಂದು ಜಾನುವಾರುವಿನ ಮತ್ತೊಂದು ಜಾನುವಾರು ಸಹ ಇದೇ ಉಣ್ಣೆಗಳ ಮುಖ ಹರಡ್ತಾ ಇರ್ತದೆ. ಕೇವಲ ಒಂದು ಜಾನುವಾರು ಅಷ್ಟೇ ಹರಡ್ಬಿಟ್ಟು ಸುಮ್ಕಾಗೋದಿಲ್ಲ. ಹಾಗಾಗಿ ಒಂದು ಕೊಟ್ಟಿಗೆಯಲ್ಲಿ ಒಂದು 10 ದನ ಇದ್ರೆ ಒಂದು ದನಕ್ಕೆ ಬಂತು ಅಂದ್ರೆ ಮತ್ತೊಂದು ದನಕ್ಕೂ ಇದೇ ಉಣ್ಣೆಗಳಿಂದ ರೋಗ ಹರಡ್ತಾ ಇರ್ತದೆ. ಹಾಗಾಗಿ ಉತ್ಪಾದನೆ ಕುಂಠಿತ ಆಗ್ತಕ್ಕಂಥದ್ದು ಸಹಜವಾಗಿ ನಾವು ಕಂಡು ಬರ್ತದೆ. ಅದಲ್ಲದೆ ಈ ಜಾನುವಾರುಗಳು ಅತಿ ಹೆಚ್ಚಾಗಿ ಈ ರೋಗಕ್ಕೆ ಪೀಡಿತವಾದ್ರೆ ಸಾಮಾನ್ಯವಾಗಿ ಈ ಜಾನುವಾರು ಸಾಯ್ತಕ್ಕಂಥ ಸಾಧ್ಯತೆನೂ ಜಾಸ್ತಿ ಇರ್ತದೆ. ಸೊ ರೈತರಿಗೆ ಅತಿಯಾಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟ ಉಂಟಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬಿಟ್ಟು ಈ ಉಣ್ಣೆಗಳು ಅಂದ್ರೆ ಏನು, ಇದರ ಉಪಟಳ ಹೇಗಿರುತ್ತೆ, ಅದರ ನಿರ್ವಹಣೆ ಹೇಗೆ ಮಾಡಬೇಕು, ಈ ಉಣ್ಣೆಗಳಿಂದ ಬರ್ತಕ್ಕಂಥ ರೋಗಗಳು, ಅದರ ಲಕ್ಷಣಗಳು, ಚಿಕಿತ್ಸೆ ಬಗ್ಗೆ ಕೆಲವೇ ಕೆಲವು ಸೂಕ್ಷ್ಮ ಮಾಹಿತಿ ಅಂತ ತಿಳ್ಕೊಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. ಉಣ್ಣೆಗಳು ಈ ತರದ ಒಂದು ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ನಾವು ಉಣ್ಣೆ ಅಂತ ಹೇಳಿ ಸಾಮಾನ್ಯವಾಗಿ ನಿರ್ಲಕ್ಷ್ಯವನ್ನು ಮಾಡ್ತೇವೆ, ಆದರೆ ಬೇರೆ ಬೇರೆ ಕಾಯಿಲೆಗಳನ್ನು ತರತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ತುಂಬಾ ಅಪಾಯಕಾರಿಯಾದಂತಹ ಒಂದು ಅಂಶ. ಹಾಗಾಗಿ ನಾವಿಲ್ಲಿ ಹೆಚ್ಚು ಜಾಗೃತರಾಗಿ ಇರಬೇಕು ಅನ್ನುವಂಥದ್ದು. ಹಾಗಿದ್ರೆ ಈ ಉಣ್ಣೆಗಳಿಂದ ಯಾವ್ಯಾವ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಉಣ್ಣೆಗಳು ಅಂತ ಅಂದ ತಕ್ಷಣ ಈಗ ನಮ್ಮ ಸಹೋದ್ಯೋಗಿಗಳು ಮಾತನಾಡಿದಾಗೆ ಕೇವಲ ಒಂದು ಕುಂಠಿತ ಬೆಳವಣಿಗೆ ಅಲ್ಲದೆ, ಅಂದ್ರೆ ರಕ್ತಹೀನತೆ ಅಲ್ಲದೆ, ಹಾಲಿನ ಇಳುವರಿಯನ್ನ ಇಳಿಕೆ, ಮತ್ತೆ ಚರ್ಮದ ಕಾಂತಿ ಕಡಿಮೆ ಆಗುವಂತದ್ದು ಇಷ್ಟಲ್ಲದೆ ಕೆಲವೊಂದು ಮಾರಣಾಂತಿಕ ರೋಗಗಳು ಕೂಡ ಈ ಉಣ್ಣೆಗಳಿಂದ ಹರಡ್ತವೆ. ಮುಖ್ಯವಾಗಿ ಭಾರತ ದೇಶ ಅಂತ ತಗೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರದೇಶದಲ್ಲಿ ಅಂತ ನಾವು ತಗೊಂಡಾಗ ಮುಖ್ಯವಾಗಿ ಉಣ್ಣೆಗಳಿಂದ ಹರಡುವ ರೋಗಗಳು ಯಾವ್ದಪ್ಪ ಅಂತ ಅಂದ್ರೆ, ಒಂದು ತೈಲೇರಿಯೋಸಿಸ್ ರೋಗ, ಬೆಬಿಸಿಯೋಸಿಸ್ ರೋಗ ಹಾಗೂ ಅನಾಪ್ಲಾಸ್ಮೋಸಿಸ್ ರೋಗ. ಈ ಮೂರು ರೋಗಗಳನ್ನು ನಾವು ಮುಖ್ಯವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಈ ರೋಗಗಳು ತುಂಬಾ ಪರಿಣಾಮಕಾರಿಯಾಗಿರುತ್ತಾ ಹೇಗೆ? ಖಂಡಿತವಾಗಿಯೂ ಸರ್, ಈ ಒಂದು ರೋಗಗಳು ಸುಪ್ತ ರೀತಿಯಲ್ಲೂ ಕೂಡ ಇರ್ತವೆ, ಅದರ ಜೊತೆಗೆ ಇವುಗಳು ಬಾಯ ರೂಪದಲ್ಲಿ ಹೊರಗಡೆ ಬಂದಾಗ ಒಂದು ಜಾನುವಾರಿನ ಪ್ರಾಣಕ್ಕೆ ಕೂಡ ಸಂಚಾಕಾರವನ್ನ ತರುವಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿವೆ. ತಾವು ಈಗಾಗಲೇ ಹೇಳಿದ್ರಿ, ಮೂರು ತರಹದ ರೋಗಗಳು ಉಣ್ಣೆಗಳಿಂದ ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಅದರಲ್ಲಿ ಮೊದಲನೆಯದು ತೈಲೇರಿಯೋಸಿಸ್ ಅನ್ನುವಂಥದ್ದು. ಈ ತೈಲೇರಿಯಾಸಿಸ್ ರೋಗ ಅಂತ ಅಂದ್ರೆ ಏನು? ಈ ರೋಗ ಏನೆಲ್ಲ ಲಕ್ಷಣಗಳನ್ನ ತೋರ್ಪಡಿಸುತ್ತೆ? ಈ ಉಣ್ಣೆಗಳಿಂದ ಬರ್ತಕ್ಕಂಥ ರೋಗಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ ಇದು ತೈಲೇರಿಯಾಸಿಸ್ ರೋಗ. ನಮ್ಮ ಕಾಲೇಜಿನ ಆಸ್ಪತ್ರೆಗೆ ಬರ್ತಕ್ಕಂಥ ಜಾನುವಾರುಗಳು ಅಂದ್ರೆ ದನಗಳು ಮತ್ತೆ ಎಮ್ಮೆಗಳನ್ನ ನೋಡಿದಾಗ ಸಾಮಾನ್ಯವಾಗಿ ನೋಡ್ತಕ್ಕಂಥ ರೋಗ ಯಾವ್ದಪ್ಪ ಅಂದ್ರೆ ಇದು ತೈಲೇರಿಯಾಸಿಸ್ ರೋಗ. ಉತ್ಪಾದನೆ ಕಮ್ಮಿ ಆಗೋದ್ರ ಜೊತೆಗೆ ಸಾವನ್ನು ಸಹ ನಾವು ಬಹಳಷ್ಟು ಗಮನಿಸಿದ್ದೀವಿ. ಹಾಗಾಗಿ ಈ ರೋಗದ ಬಗ್ಗೆ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ತೈಲೇರಿಯಸ್ ರೋಗ ತೈಲೇರಿಯ ಆನಿಲಾಟ ಎಂಬತಕ್ಕಂಥ ಒಂದು ಕೆಂಪು ರಕ್ತ ಕಣಗಳ ಒಳಗಿರ್ತಕ್ಕಂಥ ಒಂದು ಪರೋಪಜೀವಿ. ಈ ರೋಗದಿಂದ ಜಾನುವಾರುಗಳಿಗೆ ಸೋಂಕು ಉಂಟಾಗಿಬಿಟ್ಟು ಮುಖ್ಯವಾಗಿ ಈ ರೋಗದ ಸೋಂಕನ್ನ ಉಣ್ಣೆಗಳೇ ಸಹ ಆಡತಕ್ಕಂಥದ್ದು. ಯಾವ ಜಾನುವಾರು ಸೋಂಕು ಇರುತ್ತೋ ಆ ಜಾನುವಾರುಗಳ ಮೇಲಿರ್ತಕ್ಕಂಥ ಉಣ್ಣೆಗಳು ಬೇರೆ ಜಾನುವಾರುಗಳಿಗೆ ಕಡಿದಾಗ ಅದಕ್ಕೆ ಈ ರೋಗ ಹರಡತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ವಿದೇಶಿ ತಳಿಗಳು, ಈಗ HF ಹಸುಗಳಂತ ಏನ್ ಕರಿತೀವಿ, ಜರ್ಸಿ ಹಸುಗಳಂತ ಏನ್ ಕರಿತೀವಿ, ಈ ಹಸುಗಳಲ್ಲಿ ರೋಗದ ತೀವ್ರತೆ ಜಾಸ್ತಿ ಆಗಿರುತ್ತೆ. ಅದಲ್ಲದೆ ಮಿಶ್ರತಳಿಗಳು, HF ಕ್ರಾಸ್ ಹಸುಗಳು ಅಥವಾ ಜರ್ಸಿ ಮಿಶ್ರತಳಿಗಳು, ಈ ರೀತಿ ಹಸುಗಳಲ್ಲಿ ರೋಗದ ತೀವ್ರತೆ ನಾವು ಜಾಸ್ತಿಯಾಗಿ ಗಮನಿಸ್ತಾ ಇರ್ತೇವೆ. ಜೊತೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳು ಏನಪ್ಪ ಈ ರೋಗದಲ್ಲಿ ಅಂತಂದ್ರೆ, ಅತಿಯಾಗಿರ್ತಕ್ಕಂಥ ಜ್ವರ. ಜಾನುವಾರುಗಳಲ್ಲಿ ಅತಿಯಾಗಿರ್ತಕ್ಕಂಥ ಜ್ವರ, ಸುಮಾರು 105-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಇರ್ತದೆ. ಜೊತೆಗೆ ರಕ್ತಹೀನತೆ, ಕಣ್ಣುಗಳನ್ನ ನೋಡ್ಬಿಟ್ರೆ ಮೈಯಲ್ಲಿ ದೇಹದಲ್ಲಿ ರಕ್ತನೇ ಸಂಪೂರ್ಣವಾಗಿ ಕಮ್ಮಿ ಆಗ್ತದೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ದುಗ್ಧರಸ ಗ್ರಂಥಿಗಳು ಅಂತ ಕರಿತೀವಿ, ಲಿಂಫ್ ನೋಡ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಈ ದುಗ್ಧರಸ ಗ್ರಂಥಿಗಳ ಊತ ಜಾಸ್ತಿಯಾಗಿ ಕಂಡು ಬರ್ತದೆ. ಅದು ಅತಿ ಮುಖ್ಯವಾಗಿರ್ತಕ್ಕಂತಹ ಈ ರೋಗದ ಲಕ್ಷಣಗಳು. ನಮ್ಮ ದೇಶದಲ್ಲಿ ಈ ರೋಗನ ಮೊಟ್ಟ ಮೊದಲನೇ ಬಾರಿಗೆ ಸುಮಾರು 1905 ಇಸ್ವಿನಲ್ಲಿ ಪತ್ತೆ ಹಚ್ಚಲಾಯಿತು. ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಹ ಈ ರೋಗ ಇದೆ, ಇಂಥ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಸಹ ಈ ರೋಗ ಕಂಡು ಬರುತ್ತೆ. ಈ ರೋಗ ಮುಖ್ಯವಾಗಿ ನಾನು ಹೇಳಿದಾಗೆ ತೈಲೇರಿಯ ಆನಿಲಾಟ ಎಂತಕ್ಕಂಥ ಒಂದು ರೋಗಾಣುವಿನಿಂದ ಬರ್ತಕ್ಕಂಥದ್ದು. ಅದು ನಮ್ಮ ಇತ್ತೀಚಿನ ಒಂದು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ತೈಲೇರಿಯ ಓರಿಯಂಟ್ಯಾಲಿಸ್ ಅಂತಕ್ಕಂಥ ಮತ್ತೊಂದು ಜೀವಿ ಇದೆ. ಈ ಜೀವಿಯಿಂದಲೂ ಸಹ ಈ ರೋಗ ಇತ್ತೀಚೆಗೆ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಲಕ್ಷಣಗಳು ಗುಣಲಕ್ಷಣಗಳು ಎರಡೂ ಒಂದೇ ಆಗಿದ್ರೂ ಸಹ ಜೀವಿ ಮಾತ್ರ ಒಂದು ಸ್ವಲ್ಪ ಬದಲಾವಣೆ ಕಂಡು ಬರ್ತಾ ಇದೆ. ಈ ಸೋಂಕಿಗೆ ಮಧ್ಯವರ್ತಿಗಳಾಗಿರ್ತಕ್ಕಂಥ ಉಣ್ಣೆಗಳೇ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಸರಣಗಳು. ಮುಖ್ಯವಾಗಿ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ರೋಗವನ್ನು ಹರಡತಕ್ಕಂಥದ್ದು. ಇದರ ಜೊತೆಗೆ ಕೆಲವೊಂದ್ಸಲ ಯಾಂತ್ರಿಕವಾಗಿ ಸೋಂಕುಳ್ಳ ರಕ್ತವನ್ನ ಬೇರೆ ಜಾನುವಾರಿಗೆ ನೀಡಿದಾಗ ಈ ರೋಗ ಹರಡತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಈ ರೋಗ ಉಣ್ಣೆಗಳು ಹೆಚ್ಚಾಗುವ ಕಾಲ ಅಂದ್ರೆ ಸಾಮಾನ್ಯವಾಗಿ ಸೆಕೆ ಎಲ್ಲಿ ಜಾಸ್ತಿ ಇರುತ್ತೆ, ಸ್ವಲ್ಪ ಬಿಸಿಲು ಸೆಕೆ, ಸ್ವಲ್ಪ ದೇಹದ ಹ್ಯುಮಿಡಿಟಿ ಅಂತ ನಾವೇನ್ ಕರಿತೀವಿ, ಇದು ವಾತಾವರಣದಲ್ಲಿ ಜಾಸ್ತಿ ಆಗಿದ್ದಾಗ ಉಣ್ಣೆಗಳ ಉಪಟಳ ಜಾಸ್ತಿ ಆಗುತ್ತೆ, ಉಣ್ಣೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಉಣ್ಣೆಗಳ ಮೊಟ್ಟೆಗಳೆಲ್ಲ ಹೊರದ್ಬಿಟ್ಟು ಮರಿಗಳಾಗಿ ಹೊರಬರ್ತಕ್ಕಂಥ ಒಂದು ಕಾಲ ಅದು. ಕೆಲವೊಂದಿಷ್ಟು ಲಕ್ಷಣಗಳ ಬಗ್ಗೆ ನಾವು ಒಂದಿಷ್ಟು ಒಂದೆರಡು ಮಾತನ್ನ ಬೆಳಕು ಚೆಲ್ತೇನೆ. ರೋಗದ ಲಕ್ಷಣಗಳು ಹೇಗಿರ್ತಾವಪ್ಪ, ರೈತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮ್ಮ ಜಾನುವಾರಿಗೆ ತೈಲೇರಿಯ ರೋಗ ಬಂದಿದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಅಂತಂದ್ರೆ ನಾವು ಹೇಗೆ ತಿಳ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇದಾಗಿ ಉಣ್ಣೆಗಳಿಂದ ಬರ್ತಕ್ಕಂಥ ಈ ಸೋಂಕು ಉಂಟಾದಾಗ ದೇಹದ ರೋಗದ ಲಕ್ಷಣಗಳು ಸರ್ವೇ ಸಾಮಾನ್ಯವಾಗಿ ತೈಲೇರಿಯ ರೋಗ ಬಂದಾಗ 8-14 ದಿನಗಳಲ್ಲಿ ರೋಗದ ಲಕ್ಷಣ ಕಂಡು ಬರುತ್ತೆ. ನಂತರ ಫಸ್ಟ್ ಮೊದಲೇ ಹೇಳಿದಾಗೆ ಜ್ವರ ಅತಿ ಹೆಚ್ಚಾಗಿರ್ತಕ್ಕಂಥ 105-108 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಜಾಸ್ತಿ ಆಗಿರ್ತಕ್ಕಂಥದ್ದು, ದುಗ್ಧರಸ ಗ್ರಂಥಿಗಳು ಊದ್ಕೊಂಡಿರ್ತಕ್ಕಂಥದ್ದು, ಉಸಿರಾಟ ಮತ್ತು ನಾಡಿ ಬಡಿತ ಜಾಸ್ತಿ ಆಗಿರ್ತಕ್ಕಂಥದ್ದು, ಜಾನುವಾರುಗಳು ಚಡಪಡಿಸ್ತಾ ಇರ್ತವೆ, ತರ ನಡುಕ್ತಾ ಇರ್ತಕ್ಕಂಥದ್ದು, ಇದು ಕೆಲವೊಂದ್ಸಲ ನಾವು ಗಮನಿಸ್ತಾ ಇರ್ತೀವಿ. ಕಣ್ಣಿಂದ ನೀರು ಹೆಚ್ಚಾಗಿ ಸೋರ್ತಾ ಇರ್ತದೆ, ಮೂಗಿನಿಂದ ಗೊಣ್ಣೆ ಅದು ಸಹ ಸೋರ್ತಾ ಇರ್ತದೆ, ಕೆಮ್ಮು ಕೆಲವೊಂದ್ಸಲ ಕೆಮ್ಮು ಬರ್ತಾ ಇರ್ತದೆ, ಮೇವನ್ನ ಸಂಪೂರ್ಣವಾಗಿ ತ್ಯಜಿಸ್ತಾ ಇರ್ತವೆ. ಇದು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಲಕ್ಷಣಗಳು. ರೋಗದ ನಂತರದ ಹಂತದಲ್ಲಿ ಜ್ವರ ಕಡಿಮೆ ಆಗಿರುತ್ತೆ, ರಕ್ತಹೀನತೆ ಮತ್ತು ಮೂತ್ರದ ಬಣ್ಣ ಸುಮ ಹಳದಿ ತಿರುಗಿರುತ್ತೆ, ಕಾಮಾಲೆ ಬಣ್ಣ ಏನು ಅಂತ ಹೇಳ್ತೀವಲ್ಲ ಆ ಬಣ್ಣಕ್ಕೆ ತಿರುಗತಕ್ಕಂಥದ್ದು ಸರ್ವೇ ಸಾಮಾನ್ಯ. ಮತ್ತೆ ನಿಶಕ್ತಿ, ಕಡೆಯದಾಗಿ ರಾಸು ಹಾಗೆ ಮಲಗಿಕೊಂಡೇ ಇರ್ತದೆ, ಮೇವು ತಿನ್ನೋದಿಲ್ಲ, ಮತ್ತೆ ಮೇಲೆ ಎದಳಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಗ್ಬಿಟ್ಟು ಕೊನೆಗೆ ಸಾವನ್ನಪ್ಪತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತಪ್ಪ, ನರಮಂಡಲಕ್ಕೂ ಸಹ ಈ ರೋಗದ ಒಂದು ಲಕ್ಷಣಗಳು ಕಂಡು ಬರ್ತದೆ. ನರಮಂಡಲದ ಲಕ್ಷಣಗಳಾಗಿರ್ತಕ್ಕಂಥ ಮಾಂಸಖಂಡಗಳ ನಡುಕ ಆಗ್ತಕ್ಕಂಥದ್ದು, ಕಾಲುಗಳ ಬಡದಾಟ ಆಗ್ತಕ್ಕಂಥದ್ದು, ಮತ್ತೆ ತಲೆ ಒಂದ್ ಕಡೆ ಹಾಕ್ಬಿಟ್ಟು ಮೇಲೆ ಎಳದೆ ಇರತಕ್ಕಂಥದ್ದು, ಅದಲ್ಲದೆ ಅಪರೂಪವಾಗಿ ಚರ್ಮದ ಮೇಲೆ ಅಲ್ಲಲ್ಲಿ ಒಂದ್ ರೀತಿ ಗುಂಡಾಕೃತಿ ಆಗಿರ್ತಕ್ಕಂತಹ ಒಂದು ಊತಗಳು ಕಂಡು ಬರ್ತದೆ. ಕೆಲವು ಲಕ್ಷಣಗಳು ಈ ರೋಗದಲ್ಲಿ ಇರ್ತದೆ. ರೈತರ ಏನಾದ್ರು ಇಂತಹ ಲಕ್ಷಣ ಕಂಡು ಬಂದ ಪಕ್ಷದಲ್ಲಿ ತಕ್ಷಣವೇ ಹತ್ತಿರದಲ್ಲಿರ್ತಕ್ಕಂಥ ಪಶುವೈದ್ಯರನ್ನ ಸಂಪರ್ಕಿಸ್ಬಿಟ್ಟು ಸಂಬಂಧಪಟ್ಟ ಚಿಕಿತ್ಸೆಯನ್ನ ಕೊಡಿಸ್ಕೊಂತದ್ದು ಬಹಳ ಮುಖ್ಯ. ಇಷ್ಟೆಲ್ಲ ಲಕ್ಷಣಗಳನ್ನ ಈ ತೈಲೇರಿಯಾಸಿಸ್ ರೋಗ ಅನ್ನುವಂಥದ್ದು ತೋರ್ಪಡಿಸುತ್ತೆ. ಹಾಗಿದ್ರೆ ಈ ರೋಗಕ್ಕೆ ಚಿಕಿತ್ಸೆ ಇದೆಯಾ, ಇದ್ರೆ ಏನೆಲ್ಲ ಚಿಕಿತ್ಸೆಯನ್ನ ನೀಡಲಾಗುತ್ತೆ? ಚಿಕಿತ್ಸೆ ಖಂಡಿತ ಇದೆ, ಆದ್ರೆ ನಾವು ರೋಗದ ಲಕ್ಷಣಗಳು ಕಂಡ ತಕ್ಷಣ ಸೂಕ್ತವಾಗಿ ಪಶುವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗುತ್ತದೆ. ನಾವು ಸಾಮಾನ್ಯವಾಗಿ ಈ ತೈಲೇರಿಯೋಸಿಸ್ ರೋಗವನ್ನು ದೃಢಪಡಿಸಲು ರೋಗಗ್ರಸ್ತ ರಾಸುವಿನ ರಕ್ತ ಮಾದರಿಯನ್ನು ಮತ್ತು ಆ ದುಗ್ಧರಸ ಗ್ರಂಥಿಗಳ ಮಾದರಿಯನ್ನು ತೆಗೆದುಕೊಂಡು ಈ ರೋಗ ಇದೆ, ತೈಲೇರಿಯೋಸಿಸ್ ಎನ್ನುವ ರೋಗ ಇದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳಬಹುದಾಗಿದೆ. ಈ ಒಂದು ರೋಗ ಖಚಿತವಾದ ಮೇಲೆ ನಮಗೆ ಭೂಪಾರ್ವಕೋನ್ ಹಾಗೂ ಆಕ್ಸಿಟೆಟ್ರಾಸೈಕ್ಲಿನ್ ಎಂಬ ಚುಚ್ಚುಮದ್ದುಗಳು ಈ ರೋಗದ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತವೆ. ಆಗಲೇ ಸರ್ ಹೇಳಿದಾಗೆ ಈ ರೋಗದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಲಕ್ಷಣ ಏನು ಅಂತ ಅಂದ್ರೆ ರಕ್ತಹೀನತೆ. ಆ ರಕ್ತಹೀನತೆಯಿಂದನೇ ಜಾನುವಾರುಗಳು ನಿಶಕ್ತಿಯನ್ನ ಹೊಂದುತ್ತವೆ. ಆದ್ದರಿಂದ ರಕ್ತವನ್ನ ವೃದ್ಧಿಯಾಗಲು ಅಗತ್ಯವಾಗಿ ಬೇಕಾಗಿರುವಂತಹ ಔಷಧಗಳನ್ನ ಪಶುವೈದ್ಯರ ಸಲಹೆ ಮೇರೆಗೆ ಕೊಡಬೇಕಾಗ್ತದೆ ಸರ್. ಈ ಒಂದು ಚಿಕಿತ್ಸೆಯನ್ನ ಒಂದು ಸೂಕ್ತ ರೀತಿಯಲ್ಲಿ ಕೊಡೋದ್ರಿಂದ ಜಾನುವಾರುಗಳು ಖಂಡಿತವಾಗಿಯೂ ಕೂಡ ಚೇತರಿಸಿಕೊಳ್ತವೆ. ಇದಿಷ್ಟು ತೈಲೇರಿಯಾಸಿಸ್ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಉಣ್ಣೆ ತರ್ತಕ್ಕಂತಹ ಮತ್ತೊಂದು ರೋಗ ಏನಪ್ಪ ಅಂತ ಹೇಳಿದ್ರೆ ಬೆಬೆಸಿಯಾಸಿಸ್ ಅನ್ನುವಂತಹ ರೋಗವು ಕೂಡ ಉಣ್ಣೆಯಿಂದ ಹರಡುತ್ತೆ. ಈ ರೋಗಕ್ಕೆ ಕಾರಣಗಳು ಏನೇನು? ಈ ಬೆಬೆಸಿಯಾಸಿಸ್ ರೋಗ ಕೇವಲ ದನ ಮತ್ತು ಎಮ್ಮೆಗಳಿಗೆ ಅಲ್ಲದೇನೆ ಕುರಿಗಳಿಗೂ ಬರ್ತದೆ. ಹಂದಿಗಳಲ್ಲಿ, ನಾಯಿಗಳಲ್ಲಿ, ಕುದುರೆಗಳಲ್ಲೂ ಸಹ ಈ ರೋಗ ಕಂಡು ಬರ್ತದೆ. ಇದೊಂದು ಸಹ ತೈಲೇರಿಯ ರೋಗ ಹೇಗೋ ಇದೇ ರೀತಿ ಇದು ಒಂದು ಸಹ ಒಂದು ಏಕಾರಣ ಪರೋಪಜೀವಿಯಿಂದ ಬರ್ತಕ್ಕಂತಹ ಒಂದು ಕಾಯಿಲೆ. ಈ ರೋಗದ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ರಕ್ತನಾಳಗಳಲ್ಲಿಯೇ ಸಹ ಕೆಂಪು ರಕ್ತ ಕಣಗಳು ನಾಶ ಆಗ್ತದೆ. ದೇಹದಲ್ಲಿ ರಕ್ತನಾಳಗಳಲ್ಲಿ ಏನಿರ್ತದಲ್ಲ ಆ ರಕ್ತನಾಳಗಳಲ್ಲಿ ಕೆಂಪು ರಕ್ತ ಕಣ ಆರ್ಬಿಸಿಗಳಂತ ನಾವೇನ್ ಕರಿತೀವಿ ಅವುಗಳ ನಾಶ ಅಲ್ಲೇ ಆಗಿರ್ತದೆ. ರಕ್ತಹೀನತೆ, ಮೂತ್ರದಲ್ಲಿ ರಕ್ತವರ್ಣಜನಕ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಏನ್ ಹೇಳ್ತೀವಿ ಅದು ಕಂಡು ಬರ್ತದೆ. ಮೂತ್ರ ಒಂದು ರೀತಿ ಕಾಫಿ ಡಿಕಾಕ್ಷನ್ ಕಲರ್ ಅಂತ ಏನ್ ಕರಿತೀವಿ, ಕಾಫಿ ಬಣ್ಣದ ಮೂತ್ರ ಮಾಡ್ತಾ ಇರ್ತದೆ. ಇದು ಅತಿ ಮುಖ್ಯವಾಗಿರ್ತಕ್ಕಂತ ಲಕ್ಷಣ ಈ ಬೆಬೆಸಿಯಾಸಿಸ್ ರೋಗದ ಲಕ್ಷಣ. ಈ ರೋಗದನ್ನು ಉಂಟು ಮಾಡ್ತಕ್ಕಂಥ ಒಂದೊಂದು ರೀತಿಯ ಜಾನುವಾರುಗಳಲ್ಲಿ ಒಂದೊಂದು ರೀತಿಯ ಪ್ರಭೇದದ ರೋಗಕಾರಕಗಳು ಈ ರೋಗದಲ್ಲಿ ಕಂಡು ಬರ್ತವೆ. ಉದಾಹರಣೆ ದನಗಳಲ್ಲಿ ನಾವು ಹೇಳಬೇಕು ಅಂತಂದ್ರೆ ಬೆಬೇಶಿಯ ಬೈಜಮೀನ ಅಂತಕ್ಕಂಥ ಒಂದು ಸೂಕ್ಷ್ಮಾಣು, ಅದೇ ರೀತಿ ಬೆಬೇಶಿಯ ಬೋವಿಸ್ ಅಂತ ಇದೆ, ಮತ್ತೆ ಬೆಬೇಶಿಯ ಅರ್ಜೆಂಟೀನಾ ಅಂತ ಕರಿತೀವಿ. ಇವು ದನಗಳಲ್ಲಿ ಮುಖ್ಯವಾಗಿ ಬೆಬೇಶಿಸ್ ಕಾಯಿಲೆಯನ್ನು ಉಂಟು ಮಾಡ್ತದೆ. ಅದೇ ರೀತಿ ಕುರಿಗಳಲ್ಲಿ ಬೆಬೇಶಿಯ ಮೊಟಾಸಿ ಅಂತ ಕರಿತೀವಿ, ಹಾಗೆ ಬೆಬೇಶಿಯ ಓವಿಸ್ ಅಂತ ಕರಿತೀವಿ. ಇದು ಕುರಿಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನ ರೋಗಗಳು ಉಂಟು ಮಾಡ್ತದೆ. ಅದೇ ತರ ಹಂದಿಗಳಲ್ಲಿ ಬೆಬೇಶಿಯ ಟ್ರಾಟ್ಮನಿ ಅಂತ ನಾವು ಕರಿತೀವಿ, ಅದೇ ರೀತಿ ಬೆಬೇಶಿಯ ಪೆರಾನ್ಸಿಟಾಯ್ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಉಂಟು ಮಾಡ್ತದೆ. ಕುದುರೆಗಳಲ್ಲಿ ಬೆಬೇಶಿಯ ಈಕ್ವಿ ಅಂತ ಕರಿತೀವಿ, ಹಾಗೂ ಬೆಬೇಶಿಯ ಕೆಬಾಲೆ ಅಂತಕ್ಕಂಥ ಒಂದು ರೋಗಾಣು ರೋಗವನ್ನು ಉಂಟು ಮಾಡ್ತದೆ. ಮತ್ತೆ ನಾಯಿಗಳಲ್ಲಿ ಮತ್ತು ಬೆಕ್ಕುಗಳಲ್ಲಿ ಮುಖ್ಯವಾಗಿ ಬೆಬೇಶಿಯ ಕೇನಿಸ್, ಬೆಬೇಶಿಯ ಗಿಪ್ಸಾನಿ ಮತ್ತು ಬೆಬೇಶಿಯ ಫೆಲಿಸ್ ಎಂತಕ್ಕಂಥ ಒಂದು ಸೂಕ್ಷ್ಮಾಣುಗಳು ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ರೋಗದಲ್ಲಿ ಕಂಡು ಬರ್ತಕ್ಕಂತಹ ಮುಖ್ಯವಾದಂತಹ ಲಕ್ಷಣಗಳು ಏನೇನು? ಈ ರೋಗ ಮೊದಲನೇದಾಗಿ ಹರಡಲು ಮುಖ್ಯ ಕಾರಣ ಅಂತ ಅಂದ್ರೆ ನಾವಾಗ್ಲೇ ಮೊದಲೇ ಹೇಳದಂತೆ ಉಣ್ಣೆಗಳು, ಸೋಂಕಿತ ಉಣ್ಣೆಗಳು ಕಚ್ಚುವುದರಿಂದ ಈ ರೋಗ ಉಂಟಾಗುತ್ತದೆ. ರೋಗದ ಸೋಂಕು ದೇಹದಲ್ಲಿ ಉಂಟಾದ ನಂತರ 7-20 ದಿನಗಳಲ್ಲಿ ಈ ರೋಗದ ಲಕ್ಷಣಗಳು ನಮಗೆ ಕಂಡು ಬರ್ತವೆ. ಯಾವೆಲ್ಲ ರೋಗದ ಲಕ್ಷಣಗಳನ್ನ ನಮ್ಮ ರೈತ ಬಾಂಧವರು ನೋಡಬಹುದಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಒಂದು ವಿಪರೀತವಾದ ಜ್ವರ ಇರ್ತದೆ, ಒಂದು 105-106 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು, ಅಂದ್ರೆ ನಾವು ಒಂದು ಥರ್ಮೋಮೀಟರ್ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಟು ನೋಡಿದ್ರೆ ವಿಪರೀತವಾದ ಜ್ವರ ಕಂಡು ಬರ್ತದೆ. ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಮೇವು ತಿನ್ನಲು ನಿರಾಕರಿಸ್ತವೆ ಜಾನುವಾರುಗಳು, ಮತ್ತೆ ಮೆಲುಕಾಡಿಸೋದಿಲ್ಲ. ಮತ್ತೆ ಈ ರೋಗದ ಮತ್ತೊಂದು ಪ್ರಮುಖ ಲಕ್ಷಣ ಯಾವ್ದಪ್ಪ ಅಂತ ಅಂದ್ರೆ, ಆಗ್ಲೇ ಸರ್ ಹೇಳಿದಾಗೆ ಈ ಒಂದು ಇಂಟ್ರಾವಾಸ್ಕ್ಯುಲರ್ ಇಮೋಲೈಸಿಸ್ ಆಗುವ ಕಾರಣ ಕಡು ಕೆಂಪು ಬಣ್ಣದ ಮೂತ್ರವನ್ನ ಅಂದ್ರೆ ಗಂಜಲವನ್ನ ವಿಸರ್ಜನೆ ಮಾಡ್ತವೆ. ಆದ್ರಿಂದ ಬೆಬೀಸಿಯ ಪರೋಪಜೀವಿಗಳು ಕೆಂಪು ರಕ್ತ ಕಣಗಳನ್ನ ನಾಶಪಡಿಸುವುದರಿಂದ ರಕ್ತವರ್ಣರಂಜಕ ಅಂತ ಏನ್ ಕರಿತೇವೆ, ಹಿಮೋಗ್ಲೋಬಿನ್ ಅಂತ ಏನ್ ಕರಿತೇವೆ, ಇದು ಗಂಜಲದಲ್ಲಿ ಬರುವುದರಿಂದ ಮೂತ್ರದ ಬಣ್ಣ ಕಡು ಕೆಂಪಾಗ್ತದೆ. ಇದರಿಂದಾಗಿ ರಕ್ತಹೀನತೆಯಾಗೋದು, ಕಾಮಾಲೆ ಬರುವಂತದ್ದು, ನಿಶಕ್ತಿ ಲಕ್ಷಣಗಳು ಕಂಡು ಬರ್ತವೆ. ಗರ್ಭಧಾರಣೆ ಆದಂತಹ ರಾಸುಗಳಲ್ಲಿ ಗರ್ಭಪಾತವಾಗುವ ಸಂದರ್ಭ ಕೂಡ ಇದೆ. ಆದ್ರಿಂದ ರೋಗ ನಿರ್ಣಯವನ್ನ ದೃಢಪಡಿಸಲು ಮತ್ತೊಮ್ಮೆ ನಾವು ರಕ್ತ ಮಾದರಿಯನ್ನು ತೆಗೆದುಕೊಂಡು ಅದನ್ನು ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ಈ ಒಂದು ಬೆಬಿಸಿಯೋಸಿಸ್ ರೋಗ ಇದೆ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದಾಗಿದೆ. ಈ ರೋಗಕ್ಕೆ ಚಿಕಿತ್ಸೆ ಇದೆಯಾ ಡಾಕ್ಟರ್? ಖಂಡಿತ ಸರ್, ಯಾವಾಗಲೂ ಸಹ ರೈತ ಬಾಂಧವರು ರೋಗದ ಲಕ್ಷಣದ ಯಾವ್ದಾದ್ರು ಒಂದು ಭಾಗ ಕಂಡು ಬಂದರೂ ಸಹ ರೈತರು ವೈದ್ಯರನ್ನ ಸಂಪರ್ಕಿಸತಕ್ಕಂಥದ್ದು ಬಹಳ ಮುಖ್ಯ. ಮೊಟ್ಟ ಮೊದಲನೇ ಬಾರಿಗೆ ನೀವು ಲಕ್ಷಣ ಕಂಡು ಬಂತು ಅಂತ ನೀವು ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿದ್ರೆ 100% ನೀವು ಚಿಕಿತ್ಸೆಯ ಒಂದು ಯಶಸ್ವಿ ನಾವು ಕಾಣಬಹುದು. ಡಿಮಿನಿಜನ್ ಅಂತ ಒಂದು ಚಿಕಿತ್ಸೆ ಇದೆ, ಅದೇ ತರ ಇಮಿಡಕಾರ್ಬ್ ಅಂತಕ್ಕಂಥ ಒಂದು ಚುಚ್ಚುಮದ್ದುಗಳಿದಾವೆ. ಈ ಚುಚ್ಚುಮದ್ದುಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಚಿಕಿತ್ಸೆಯನ್ನ ಕೊಡ್ತಾರೆ, ಉಪಯೋಗಿಸಿದ್ರೆ ಖಂಡಿತವಾಗಿಯೂ ರೋಗವನ್ನ 100% ನಾವು ಗುಣಪಡಿಸಬಹುದು. ಅಂದ್ರೆ ತ್ವರಿತವಾಗಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಜೊತೆಗೆ ರಕ್ತಹೀನತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾಕೆಂತಂದ್ರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಸಂಪೂರ್ಣವಾಗಿ ಕಮ್ಮಿ ಆಗಿರ್ತದೆ. ಬರೀ ಗಂಜಲದಲ್ಲೇ ಸಹ ಹಿಮೋಗ್ಲೋಬಿನ್ ಹೋಗಿರೋದ್ರಿಂದ ರಕ್ತಹೀನತೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಇದೆ. ಅದಕ್ಕೆ ನೀವು ರಕ್ತವನ್ನ ಹೆಚ್ಚು ಮಾಡತಕ್ಕಂತಹ ಔಷಧಿಗಳು ಏನಿರ್ತದೆ ಆ ಔಷಧಿಗಳನ್ನ ಡಾಕ್ಟರ್ ಸಂಪರ್ಕ ಮಾಡಿಬಿಟ್ಟು ನೀವು ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ಜಾನುವಾರುಗಳಲ್ಲಿ ಉಣ್ಣೆಗಳು ತರ್ತಕ್ಕಂತಹ ಮತ್ತೊಂದು ರೋಗ ಯಾವ್ದಪ್ಪ ಅಂತ ಹೇಳಿದ್ರೆ ಅನಾಪ್ಲಾಸ್ಮೋಸಿಸ್ ಅನ್ನುವಂಥದ್ದು. ಈ ರೋಗಕ್ಕೆ ಏನು ಕಾರಣಗಳು, ಈ ರೋಗ ಬಂದಿದೆ ಅಂತ ಹೇಳಿ ರೋಗವನ್ನು ನಿರ್ಣಯ ಮಾಡತಕ್ಕಂಥದ್ದು ಹೇಗೆ? ಈ ಅನಾಪ್ಲಾಸ್ಮೋಸಿಸ್ ರೋಗ ಅನ್ನೋದೇನಿದೆ, ಇದು ಅನಾಪ್ಲಾಸ್ಮ ಗುಂಪಿಗೆ ಸೇರಿದ ಪರೋಪಜೀವಿಯಿಂದ ಬರುವ ಕಾಯಿಲೆಯಾಗಿದೆ. ಈ ರೋಗವು ಕೂಡ ಸೋಂಕಿತ ಉಣ್ಣೆಗಳು ಜಾನುವಾರುಗಳಿಗೆ ಕಚ್ಚುವುದರಿಂದ ಹರಡುವಂತಹ ರೋಗ. ಈ ದನಗಳಲ್ಲಿ ಅನಾಪ್ಲಾಸ್ಮ ಮಾರ್ಜಿನೇಲ್ ಹಾಗೂ ಕುರಿಗಳಲ್ಲಿ ಅನಾಪ್ಲಾಸ್ಮ ಓವೀಸ್ ಎಂಬ ಒಂದು ಸೂಕ್ಷ್ಮಾಣು ಜೀವಿಗಳು ರೋಗಕಾರಕ ಜೀವಿಗಳಾಗಿವೆ. ನಂತರ ರೋಗದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಈ ರೋಗದಲ್ಲಿ ಕೂಡ ಮೊದಲ ಹಂತದಲ್ಲಿ ಹೆಚ್ಚಿನ ಜ್ವರ ಇರ್ತದೆ, ನಂತರ ದಿನಗಳಲ್ಲಿ ದೇಹದ ಉಷ್ಣತೆಯಲ್ಲಿ ಏರಿಳಿತ. ಆರಾಮಾಗಿ ನಾವು ಜಾನುವಾರು ಸಾಕಾಣಿಕೆಯನ್ನ ಮಾಡ್ಕೋಬಹುದು. ರೈತರ ಮಟ್ಟದಲ್ಲಿ ಹೇಗೆ ಉಣ್ಣೆಗಳ ನಿಯಂತ್ರಣವನ್ನ ಮಾಡಬಹುದು, ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಉಣ್ಣೆಗಳ ನಿಯಂತ್ರಣಕ್ಕಾಗಿ ರೈತರು ಕೆಲವೊಂದು ಕ್ರಮಗಳನ್ನ ಸೂಕ್ತ ರೀತಿಯಲ್ಲಿ ಅನುಸರಿಸಬಹುದಾಗಿದೆ. ಈಗ ಉಣ್ಣೆಗಳು ಜಾನುವಾರಿನ ದೇಹಕ್ಕೆ ಅಂಟುಕೊಂಡಿರುವಂತಹ ಒಂದು ಉಪದ್ರವಿ ಜೀವಿಗಳಾದ್ದರಿಂದ ಜಾನುವಾರಿನ ದೇಹದಲ್ಲಿ ಉಣ್ಣೆಗಳ ಉಪಟಳವಿದೆಯೇ ಎಂದು ರೈತರು ನಿಯಮಿತವಾಗಿ ತಮ್ಮ ಜಾನುವಾರುಗಳನ್ನು ಪರಿಶೀಲಿಸಿಕೊಳ್ತಾ ಇರಬೇಕಾಗ್ತದೆ. ಉಣ್ಣೆಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ರೆ ಅವುಗಳನ್ನ ಕೈಯಲ್ಲೇ ಹಿಡಿದು ನಾಶಪಡಿಸಬಹುದು. ಕೊಟ್ಟಿಗೆಯಲ್ಲಿ ನೈರ್ಮಲ್ಯತೆಯನ್ನ ಕಾಪಾಡುವುದು ಬಹಳ ಮುಖ್ಯವಾದ ಅಂಶ. ಹಾಸು ಹುಲ್ಲು, ಸಗಣಿ, ಮೂತ್ರಗಳ ಕ್ರಮಬದ್ಧ ವಿಲೇವಾರಿಯನ್ನ ಮಾಡಬೇಕಾಗ್ತದೆ. ಗೋಡೆಗಳಲ್ಲಿ ರಂಧ್ರಗಳಿದ್ರೆ, ಸಂದುಗಳಿದ್ರೆ ಅದನ್ನ ಮುಚ್ಚಬೇಕಾಗ್ತದೆ. ಗೋಡೆಗಳಿಗೆ ಸುಣ್ಣವನ್ನ ಲೇಪಿಸುವುದು, ಹೀಗೆ ಇತ್ಯಾದಿ ಕ್ರಮಗಳನ್ನ ಚಾಚೂ ತಪ್ಪದೆ ನಮ್ಮ ರೈತ ಬಾಂಧವರು ಪಾಲಿಸಬೇಕು. ನಂತರ ಪಶುವೈದ್ಯರ ಸಲಹೆಯ ಮೇರೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉಣ್ಣೆ ನಾಶಕ ರಾಸಾಯನಿಕ ವಸ್ತುಗಳನ್ನು ಬಹಳ ಜಾಗರೂಕತೆಯಿಂದ ಸರಿಯಾದ ಪ್ರಮಾಣದಲ್ಲಿ ಜಾನುವಾರುಗಳ ದೇಹದ ಮೇಲೆ ಬಳಸಬೇಕಾಗ್ತದೆ. ಮತ್ತೆ ಒಂದೇ ಉಣ್ಣೆ ನಾಶಕ ರಾಸಾಯನಿಕವನ್ನ ಪದೇ ಪದೇ ಉಪಯೋಗಿಸಿರುವುದರಿಂದ ಏನಾಗುತ್ತದೆ, ಉಣ್ಣೆಗಳಲ್ಲೂ ಕೂಡ ನಿರೋಧಕ ಶಕ್ತಿ ಉಂಟಾಗುವಂತಹ ಸಂಭವ ಹೆಚ್ಚಿರುತ್ತೆ. ಆದ್ದರಿಂದ ಪಶುವೈದ್ಯರ ಸಲಹೆಯ ಮೇರೆಗೆ ಬೇರೆ ಬೇರೆ ಯಾವುದು ಸುರಕ್ಷಿತವಾಗಿರುವಂತಹ ಉಣ್ಣೆ ನಾಶಕಗಳನ್ನ ಬಳಸಬೇಕಾಗ್ತದೆ. ಮತ್ತೆ ಈ ಒಂದು ರಾಸಾಯನಿಕ ಉಣ್ಣೆ ನಾಶಕಗಳನ್ನ ನಮ್ಮ ರೈತರು ಸಿಂಪಡಿಸುವಾಗ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನ ಕೂಡ ಅವರು ಅನುಸರಿಸಬೇಕಾಗ್ತದೆ. ಮೊದಲನೇದಾಗಿ, ದೇಹದ ಮೇಲೆ ಔಷಧಗಳನ್ನ ಹಚ್ಚುವ ಮೊದಲು ಜಾನುವಾರುಗಳಿಗೆ ಹೊಟ್ಟೆ ತುಂಬಾ ಆಹಾರ ಮತ್ತು ನೀರನ್ನ ನೀಡಬೇಕಾಗ್ತದೆ. ಬಾಯಿಗೆ ಬಾಯಿ ಕುಕ್ಕೆಯನ್ನ ಹಾಕುವುದರಿಂದ ಅವುಗಳು ಆಕಸ್ಮಿಕವಾಗಿ ನೆಕ್ಕುವಂತ ಒಂದು ಸಂಭವ ಇದೆ, ಅವುಗಳನ್ನ ಕೂಡ ತಪ್ಪಿಸಬಹುದು. ಆದ್ರಿಂದ ಬಾಯಿಗೆ ಬಾಯಿ ಕುಕ್ಕೆಯನ್ನ ತೊಡಿಸಿ ನಂತರ ಔಷಧಿಯನ್ನ ಹಚ್ಚಬೇಕಾಗುತ್ತೆ. ಕೀಟನಾಶಕಗಳ ಮಿಶ್ರಣವನ್ನ ಹಚ್ಚುವಾಗ ಜಾನುವಾರುಗಳ ಮೈ ಮೇಲೆ ಸಗಣಿ ಇಲ್ಲದಂತೆ ನೋಡಿಕೊಳ್ಬೇಕು. ಚೆನ್ನಾಗಿ ಬಿಸಿಲು ಇರುವ ದಿನವನ್ನ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಸೂಕ್ತ. ಮತ್ತು ದೇಹದ ಮೇಲೆ ಯಾವುದೇ ಗಾಯ ಇದ್ರೆ, ಕಣ್ಣಿನ ಮೇಲೆ, ಮೂಗಿನ ಹತ್ರ, ಇತರ ಸೂಕ್ಷ್ಮ ಜಾಗಗಳಲ್ಲಿ ಆ ಒಂದು ರಾಸಾಯನಿಕ ವಸ್ತುಗಳನ್ನ ಸಿಂಪಡಣೆ ಮಾಡಬಾರದು. ಏನಾಗುತ್ತೆ, ಈಗ ಒಂದು ಜಾನುವಾರಲ್ಲಿ ಉಣ್ಣೆಗಳ ಉಪಟಳ ಇದೆ ಅಂತ ಹೇಳಿ ಅದರ ಮೇಲೆ ಸಿಂಪಡಿಸಿರ್ತೀವಿ, ಮತ್ತೊಂದು ಜಾನುವಾರು ಆಕಸ್ಮಿಕವಾಗಿ ಬಾಯಾರಿಕೆಯಿಂದ ಅದನ್ನು ಕುಡಿಯುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಆದ್ರಿಂದ ಆ ಒಂದು ಜಾಗರೂಕತೆಗಳನ್ನ ಖಂಡಿತವಾಗ್ಲೂ ಮಾಡ್ಕೋಬೇಕಾಗ್ತದೆ. ಮತ್ತೆ ಕೀಟನಾಶಕಗಳನ್ನ ಜಡ ವಸ್ತುಗಳ ಮೇಲೆ, ಅಂದ್ರೆ ನಾವು ಬರೀ ಈ ಉಣ್ಣೆಗಳು ಏನಾಗುತ್ತೆ, ಬರೀ ಜಾನುವಾರುಗಳ ಮೈ ಮೇಲೆ ಅಲ್ಲದೆ ಈ ಒಂದು ಗೋಡೆಗಳ ಸಂದುಗಳು, ಕಿಟಕಿಗಳ ಸಂದಿಗಳು ಇಲ್ಲೆಲ್ಲ ಇರ್ತವೆ. ಆದ್ರಿಂದ ಈ ಕೊಟ್ಟಿಗೆಗಳು ಮತ್ತೆ ಸುತ್ತಮುತ್ತಲ ಪ್ರದೇಶಗಳು ಇಲ್ಲೂ ಕೂಡ ನಾವು ಒಂದು ಉಣ್ಣೆ ನಾಶಕಗಳನ್ನ ಸಿಂಪಡಣೆ ಮಾಡಿಕೊಳ್ಳುವುದು ತುಂಬಾ ಅತ್ಯಗತ್ಯವಾಗ್ತದೆ. ಮತ್ತೆ ಕೊಟ್ಟಿಗೆಗೆ ಕೀಟನಾಶಕ ಸಿಂಪಡಿಸುವ ಮೊದಲು ಕೊಟ್ಟಿಗೆಯನ್ನ ಶುಚಿಗೊಳಿಸಬೇಕು. ಮುಖ್ಯವಾಗಿ ಕೊಟ್ಟಿಗೆಯಲ್ಲಿ ಸಿಂಪಡಣೆಯಾದ ನಂತರ 1-2 ದಿನ ಆ ಒಂದು ಕೊಟ್ಟಿಗೆಯೊಳಗಡೆ ನಾವು ಜಾನುವಾರುಗಳನ್ನ ಕಟ್ಟಬಾರದು. ಈ ಒಂದು ಜಾಗರೂಕತೆ ಕ್ರಮವನ್ನ ನಮ್ಮ ರೈತರು ಅನುಸರಿಸಬೇಕಾಗ್ತದೆ. ಮಾರುಕಟ್ಟೆಯಲ್ಲಿ ಅನೇಕ ರಾಸಾಯನಿಕ ಉಣ್ಣೆನಾಶಕಗಳು ಲಭ್ಯವಿದೆ, ಆದರೂ ಕೂಡ ಕೆಲವೊಂದು ಬಾರಿ ಇವುಗಳಿಗೆ ನಿರೋಧಕ ಶಕ್ತಿಗಳು ಉಂಟಾಗುವಂತದ್ದು, ಮತ್ತೆ ಅವುಗಳ ಒಂದು ವಿಷಕಾರಕಗಳು, ಅವು ಏನಾದರೂ ಆಕಸ್ಮಿಕವಾಗಿ ಜಾನುವಾರುಗಳು ಅವುಗಳನ್ನ ಸೇವಿಸಿಬಿಟ್ರೆ ಸಾವು ಸಂಭವಿಸುತ್ತದೆ. ಆದ್ದರಿಂದ ನಾವು ಜಾಗರೂಕತೆಯಿಂದ ಈ ಉಣ್ಣೆನಾಶಕಗಳನ್ನು ಜಾನುವಾರುಗಳ ಮೇಲೆ ಸಿಂಪಡಿಸಬೇಕು. ಸಂಬಂಧಪಟ್ಟಂತೆ 2 ವಿಷಯಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಂದು ರಾಸಾಯನಿಕನು ಸಹ ಒಂದೊಂದು ರೀತಿ ಹಚ್ಚಬೇಕಾಗುತ್ತದೆ. ಎಲ್ಲಾ ರಾಸಾಯನಿಕರು ಒಂದೇ ರೀತಿ ಇರೋದಿಲ್ಲ. ಉದಾಹರಣೆ, ಕೆಲವೊಂದು ರಾಸಾಯನಿಕಗಳನ್ನ ಹಚ್ಚಿಬಿಟ್ಟು ಹಾಗೆ ಬಿಡಬೇಕು ಮೈ ಮೇಲೆ, ಆಗ ಒಳ್ಳೆ ಬಿಸಿಲಿನ ವಾತಾವರಣದಲ್ಲಿ ಕಟ್ಟಿಬಿಟ್ಟು ಸಂಪೂರ್ಣವಾಗಿ ಒಣಗಿದ ನಂತರ ನಾವು ಬಾಯಿ ಕೊಕ್ಕೆಯನ್ನು ತೆಗೆದ್ರೆ ಸಾಕು. ಕೆಲವು ರಾಸಾಯನಿಕಗಳನ್ನ ಹಚ್ಚಿಬಿಟ್ಟು 2-3 ಗಂಟೆ ಹಾಗೆ ಬಿಟ್ಟು ಆಮೇಲೆ ಒಳ್ಳೆ ನೀರಿನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಇದು ನಡೀತಾ ಇದೆ. ಆದರೆ ಕೆಲವು ರಾಸಾಯನಿಕಗಳನ್ನ ಈ ರೀತಿ ಮಾಡೋದ್ರಿಂದ ಸ್ಥಳೀಯ ಪಶುವೈದ್ಯರ ಒಂದು ನೆರವಿನೊಂದಿಗೆ ಯಾವ ರೀತಿ ರಾಸಾಯನಿಕವನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಕ್ಕಂಥದ್ದು ಬಹಳವಾಗಿ ಮುಖ್ಯವಾಗಿರುತ್ತೆ ಈ ಉಣ್ಣೆಗಳ ನಿರ್ವಹಣೆಯಲ್ಲಿ. ಒಟ್ಟಾರೆ ಉಣ್ಣೆಗಳ ನಿಯಂತ್ರಣಕ್ಕಾಗಿ ನೈರ್ಮಲ್ಯ ಬಹಳ ಮುಖ್ಯ ಕೆಲಸವನ್ನ ಮಾಡುತ್ತೆ. ನಮ್ಮ ಕೊಟ್ಟಿಗೆ ತರ ನಾವು ಇಟ್ಕೋಬಾರದು, ಅದ್ಲು ಕೂಡ ಸಾಕಷ್ಟು ಶುಚಿತ್ವವನ್ನು ಕಾಪಾಡಬೇಕು, ನೈರ್ಮಲ್ಯವನ್ನು ಕಾಪಾಡಬೇಕು. ಹಾಗಿದ್ದಾಗ ಉಣ್ಣೆಗಳು ನಮ್ಮ ಹತ್ರ ಬರೋದಿಲ್ಲ ಅನ್ನುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ? ನನ್ನ ಮೊಬೈಲ್ ಸಂಖ್ಯೆ 9481622134. ಇನ್ನೊಮ್ಮೆ ಹೇಳಿ, 9481622134. ಮೇಡಮ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9611726500. ಇನ್ನೊಮ್ಮೆ ಹೇಳಿ. 9611726500. ಒಳ್ಳೆಯದು. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಉಣ್ಣೆಗಳಿಂದ ಬರುವ ಕಾಯಿಲೆಗಳು ಹಾಗೂ ಅದರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಂತಹ ಡಾಕ್ಟರ್ ಎಸ್ ಪಿ ಸತೀಶ್ ಅವರಿಗೆ ಹಾಗೂ ಡಾಕ್ಟರ್ ಎ ಅಶ್ವಿನಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಉಣ್ಣೆಗಳಿಂದ ಬರುವ ಕಾಯಿಲೆಗಳು ಹಾಗೂ ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎಸ್ ಪಿ ಸತೀಶ್ ಮತ್ತು ಡಾಕ್ಟರ್ ಎ ಅಶ್ವಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಟಿ ಶಿಲ್ಪಾ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ವನ್ಯಜೀವಿಗಳು, ವನ ದೇವತೆಯ ಆಭರಣಗಳು, ಮಾನವ ಕುಲದ ಅಳಿವು ಉಳಿವು, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಡಗಿದೆ. ಪರಿಸರ ಸಮತೋಲನವನ್ನು ಕಾಪಾಡಲು ಕ್ಷೀಣಿಸುತ್ತಿರುವ ವನ್ಯಜೀವಿಗಳನ್ನು ರಕ್ಷಿಸೋಣ. ಈ ವನ್ಯಜೀವಿ ಸಪ್ತಾಹ ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸುಸ್ಥಿರ ಪರಿಸರಕ್ಕಾಗಿ ಪ್ರಮುಖ ಜೀವಿಗಳ ಪುನರುತ್ಥಾನದತ್ತ ಹೆಜ್ಜೆ ಹಾಕೋಣ. 68ನೇ ವನ್ಯಜೀವಿ ಸಪ್ತಾಹ ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ರವರೆಗೂ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926ಕ್ಕೆ ಕರೆ ಮಾಡಿ. ಚಂಡಮಾರುತ ಒಂದು ವಿನಾಶಕಾರಿ ಆಪತ್ತು. ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ. ಚಂಡಮಾರುತ ನಿಮ್ಮ ಮನೆ ಹಾಗೂ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಬಹುದು. ಅಕಸ್ಮಾತ್ ನೀವು ಚಂಡಮಾರುತದಲ್ಲಿ ಸಿಲುಕಿಕೊಂಡರೆ ಸಾಧಾರಣ ವಸ್ತುಗಳು ಕೂಡ ನಿಮ್ಮ ಉಪಯೋಗಕ್ಕೆ ಬಂದು ಜೀವ ರಕ್ಷಿಸುವ ಸಾಧನಗಳಾಗುತ್ತವೆ. ಎಮರ್ಜೆನ್ಸಿ ಕಿಟ್, ಫಸ್ಟ್ ಏಡ್ ಪೆಟ್ಟಿಗೆ, ಬಲವಾದ ಹಗ್ಗ, ಕೆಂಪು ಬಣ್ಣದ ಟೇಪ್, ಬ್ಯಾಟರಿಯಿಂದ ಕೆಲಸ ಮಾಡುವ ಟಾರ್ಚ್ ಹಾಗೂ ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧವಾಗಿರಿಸಿಕೊಳ್ಳಿ. ಶುದ್ಧ ಕುಡಿಯುವ ನೀರು, ಒಣಗಿದ ಆಹಾರ ಪದಾರ್ಥಗಳು, ಮೇಣದ ಬತ್ತಿ, ಬೆಂಕಿ ಪೊಟ್ಟಣ ಮತ್ತು ಸೀಮೆ ಎಣ್ಣೆ ಇವುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರ ಜೊತೆ ನಿಮ್ಮ ಅಮೂಲ್ಯವಾದ ಕಾಗದ ಪತ್ರಗಳನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸಿವಿ ಸಂಕೇತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು.